ರಾಸಾಯನಿಕ ಗೊಬ್ಬರನೇ ಬೇಕಿತ್ತು, ಮನೆ ಗೊಬ್ಬರ ಒಂದು 40-50 ರೂಪಾಯಿ ಮನೆ ಗೊಬ್ಬರ ಬೇಕಿತ್ತು. ಆ ಇಂಟ್ರೆಸ್ಟ್ ಯಾಕೆಂದರೆ ಕಬ್ಬಂದು ಒಂದು ದಪ್ಪ ಈಗ ನಾನು ನಾಟಿ ಮಾಡಿದ್ರೆ ಕಬ್ಬು ಕಟಾವಾಗ 15 ತಿಂಗ್ಳಿಗಾಯ್ತಿತ್ತು, 18 ತಿಂಗ್ಳಿಗಾಯ್ತಿತ್ತು. ಆವಾಗ 18 ತಿಂಗಳಿಗೆ ಬೇರೆಯವ್ರ ಹತ್ರ ಇಂಟ್ರೆಸ್ಟ್ ಕಿಸ್ಕಂದ್ರೆ ಇಲ್ಲ ಬೇರೆ ಮೂಲದಿಂದ ಸಾಲ ಮಾಡಿದಂಥ ಸಂದರ್ಭದಲ್ಲಿ ಆ ಲೆಕ್ಕ ಹಾಕ್ದಾಗ ಸಾಲದ ಬಡ್ಡಿ ಇರ್ತಲ್ಲ ಆ ಬಡ್ಡಿನೇ ಹೆಚ್ಚು ಕಮ್ಮಿ ಇನ್ನೊಂದು ಬೆಳೆಗೆ ಗೊಬ್ಬರ ಆಗೋಷ್ಟಾಗೋದು. ಮತ್ತು ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಂದಾಗ ನೀರು ಯಥೇಚ್ಛವಾಗಿ ಕೇಳೋದು. ಒಂದು ವರ್ಷದಲ್ಲಿ ಒಂದು ಐ ಪಿ ಸೆಟ್ನಿಂದ ನಾವು ಒಂದು ಮೋಟ್ರನ್ನ ಕನಿಷ್ಠ ಅಂದ್ರೂ ಒಂದು ಸಾರಿ ಎತ್ತದ ಬದಲು 6 ಸಾರಿ ಎತ್ತಬೇಕಿತ್ತು, ಅದಕ್ಕೆಲ್ಲ ಖರ್ಚು ಬರೋದು, ಇಷ್ಟು ದುಬಾರಿ ಖರ್ಚಾಯ್ತಿತ್ತು. ಆದರೆ ಈಗ ನನಗಾಗಿರೋದು 2 ಕೆಜಿ ಬೆಲ್ಲ ಮಾತ್ರ ಅವಶ್ಯಕತೆ ಇದೆ. ಸೊ ಆ ಬೆಲ್ಲದ ಬದಲು ಬೇರೇನು ಮಾಡ್ಬೋದು ಅಂತ ಹುಡುಕೋದಾಗ ಪರಂಗಿ ಹಣ್ಣು ಹಾಕ್ಬೋದು, ಬಾಳೆಹಣ್ಣು ಹಾಕ್ಬೋದು, ಅದನ್ನು ನಾನು ಬೆಳ್ಕೊತಾ ಇದ್ದೀನಿ. ಜೀವಾಮೃತನ ಒಂದು ಇದಕ್ಕೆ ಹೋಗಿದ್ದೀವಿ, ಜೀವಾಮೃತ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಕೆಲವು ಸ್ನೇಹಿತರ ಮಾರ್ಗದರ್ಶನ ಮತ್ತು ಯೂಟ್ಯೂಬು ಈ ಥರ ಎಲ್ಲ ನೋಡೋ ಅವರ ಒಂದು ಮಾರ್ಗದರ್ಶನದಿಂದ ಲ್ಯಾಟಿಕ್ ಆಸಿಡ್ ಅಂತ ಏನೋ ಹೇಳ್ತಾರೆ, ಅದಕ್ಕೆ ಅದು ಅಂದರೆ ಏನು ಮಾಡ್ಬೋದು ಅಂತ ಹುಡುಕೋದಾಗ ಪರಂಗಿ ಹಣ್ಣು ಹಾಕ್ಬೋದು, ಬಾಳೆಹಣ್ಣು ಹಾಕ್ಬೋದು, ಅದನ್ನು ನಾನು ಬೆಳ್ಕೊತಾ ಇದ್ದೀನಿ. ಜೀವಾಮೃತನ ಒಂದು ಇದಕ್ಕೆ ಹೋಗಿದ್ದೀವಿ, ಜೀವಾಮೃತ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಕೆಲವು ಸ್ನೇಹಿತರ ಮಾರ್ಗದರ್ಶನ ಮತ್ತು ಯೂಟ್ಯೂಬು ಈ ಥರ ಎಲ್ಲ ನೋಡೋ ಅವರ ಒಂದು ಮಾರ್ಗದರ್ಶನದಿಂದ ಲ್ಯಾಟಿಕ್ ಆಸಿಡ್ ಅಂತ ಏನೋ ಹೇಳ್ತಾರೆ, ಅದಕ್ಕೆ ಅದು ಅಂದರೆ ಗೊಬ್ಬರದ ಒಂದು ಇದೇ ಇಲ್ಲ. ಯಾಕೆಂದರೆ ಯಾವುದೋ ರಾಸಾಯನಿಕ ಆಗ್ತಿದ್ದಾಗ ಒಂದು ವರ್ಷ ಡೌನ್ ಆಗದೆ ಎಷ್ಟು, ಈಗಲೂ 40 ಕಮ್ಮಿ ಬಂದಿಲ್ಲ. ಸೊ ಅಂಥ ಏನು ಕೆಟ್ಟದೇನೋ ಇಲ್ಲ, ಮತ್ತೆ ಒಳ್ಳೆ ಲಾಭ ಇದೆ. ಜೊತೆಗೆ ಈ ಲಾಭ ನಷ್ಟ ಎಲ್ಲ ಲೆಕ್ಕ ಆಗ್ತಾಗ ಹೋದ ವರ್ಷನ ಹಿಂದಿಗೆ ನಾನು 6 ಲಕ್ಷ ರೂಪಾಯಿ ನನ್ನ ಭೂಮಿಯಿಂದ ಬಂದರೆ ನನಗೆ ಎಕ್ಸಸ್ಸು 25,000 ನನ್ನ ಕೈನಿಂದ ಹೋಯ್ತಿತ್ತು. ಈಗ 8 ಎಕರೆ ಭೂಮಿನೂ ನಾನು ನಮ್ಮ ತಂದೆ ಇಬ್ಬರಾಳೆ ಮೇಂಟೈನ್ ಮಾಡ್ಬೋದು. ಜೊತೆಗೆ ನನಗೆ ಈ ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರು ಇವೇನು ಅವಶ್ಯಕತೆ ಇಲ್ಲ, ಒಂದು ಬ್ರಷ್ ಕಟರ್ ಸಾಕು. ಮತ್ತು ಆವಾಗ ಬೆಳೆದಿದ್ರೆ ಕಬ್ಬು ತೆಂಗು ಎರಡು ಬೆಳಿಬೋದಾಯಿತು. ಈಗ 15-20 ಬೆಳೆ ಇದೆ, ಇನ್ನೂ ನನ್ನ ಒಂದು ಪ್ರಯತ್ನದಿಂದ ಇನ್ನೂ 20 ಬೆಳೆ ಜೋಡಿಸೋಷ್ಟು ಒಂದು ಇದಿದೆ ಸರ್. ನೀರಿನ ಲಭ್ಯತೆ ನಿಮಗೆ ಚೆನ್ನಾಗಿದೆ ಈಗ ಪಂಪ್ಸೆಟ್ ಮೂಲಕ? ಪಂಪ್ಸೆಟ್ ಮೂಲಕ ಕಡಿಮೆ ನೀರಿದ್ರು, ಆ ಕಡಿಮೆ ನೀರಿನಲ್ಲಿ ಈಗ 7 ಅವರ್ ಕರೆಂಟ್ ಕೊಟ್ಟರೆ ನಾನು ಉಪಯೋಗಿಸ್ಕೊತಾ ಇರೋದು 4 ಅವರ್ ಸರ್. ಯಾಕೆ ಅಂದರೆ ಎಲ್ಲ ಗುಣಿ ಮಾಡಿರೋದ್ರಿಂದ ಒಂದು ಹೊಲಕ್ಕೆ ಆಗೋ ನೀರನ್ನು 6 ಗುಣಿಗೆ ಇದಾಗುತ್ತೆ. ಜೊತೆಗೆ ಏನಪ್ಪ ಅಂದರೆ ಬಂದಂಥ ಮಳೆ ನೀರು ವಿತ್ ಇನ್ ಒನ್ ಡ್ರಾಪು ಹೊರಗಡೆ ಹೋಗ್ಬಾರ್ದು, ಒಂದೇ ಒಂದು ಡ್ರಾಪು ಹೊರಗಡೆ ಹೋಗ್ದಂಗೆ ಸುತ್ತ ಕೆರೆಗಳು ಮಾಡ್ಸ್ಕೊಂಡಿದ್ದೀನಿ ಜಲನಯನ ಇಲಾಖೆಯಿಂದ, ಜೊತೆಗೆ ಕೃಷಿ ಹೊಂಡ ತೆಗೆಸ್ಕೊಂಡಿದ್ದೀನಿ. ಅದರ ಜೊತೆಗೆ ಈ ಒಂದು ಗುಣಿ ಕನಿಷ್ಠ ಅಂದರೆ ಒಂದು ಸಲ ಮಳೆ ಹೋದಾಗ 1,500 ಲೀಟ್ರ್ ನೀರು ಸ್ಟೋರೇಜ್ ಮಾಡೋಷ್ಟು ಶಕ್ತಿ ಇದೆ. ಪ್ರತಿ ಹೊಲದಲ್ಲಿ ಪ್ರತಿ ಗಿಡಕ್ಕೂ ಪ್ರತಿಯೂ ಗುಣಿ ಮಾಡ್ತಾಯಿದ್ದೀನಿ ಸರ್. ಹಾಗೆ ಮಾಡೋದ್ರಿಂದ ರಾಸಾಯನಿಕವಾದ ಯಾವುದೇ ರೀತಿ ಕೆಮಿಕಲ್ ಇಲ್ಲದಿರೋದ್ರಿಂದ ಅಂತಂತವಾಗಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಮತ್ತು ಇವತ್ತಿನ ವಾತಾವರಣದಲ್ಲಿ ನಾವು ಏನೇ ರಾಸಾಯನಿಕ ಹಾಕೋದ್ರಿಂದ ನಾನು ತಿಳಿದಿರೋ ಮಟ್ಟಿಗೆ ಮೇಲಿನ ಟೆಂಪ್ರೇಚರ್ಗೆ ಕೆಳಗಿನ ರಾಸಾಯನಿಕ ಹಾಕೋದ್ರಿಂದ ಜಾಸ್ತಿ ನಷ್ಟ ಅನುಭವಿಸ್ತೀವಿ ಹೊರತು ಅದೇ ಬರಲ್ಲ. ಸೊ ಇದರಿಂದ ನಷ್ಟ ಕಡಿಮೆ ಆಗುತ್ತೆ. ಏಕೆಂದರೆ ಭೂಮಿಲಿ ಫಲವತ್ತತೆಗೆ ಎರೆಹುಳು ಸೂಕ್ಷ್ಮಜೀವಿಗಳು ಅತ್ಯಚ್ಚವಾಗಿ ಬೆಳ್ಕೊಂಡಾಗ ಅದು ನಾವೇನು ಕೆಲಸ ಮಾಡಬೇಕಾದ ಕೆಲಸ ಅದು ಮಾಡ್ತಾ ಇದ್ದಾಗ ಆ ಒಂದು ತಂಪಾದ ಒಂದು ವಾತಾವರಣ ಸಿಕ್ತಾಗ ಮೇಲೆ ಅರಳು ಕಟ್ಟುತ್ತೆ ಮತ್ತೆ ಚಟುವಟಿಕೆ ಜಾಸ್ತಿ ಆಗುತ್ತೆ. ಆದರೆ ಮುಖ್ಯವಾಗಿ ನೀವು ಅಂತರ್ ಬೆಳೆಯಾಗಿ ಈ ರೀತಿಯ ಒಂದು ಬೆಳೆಗಳು ಅಂದರೆ ತೆಂಗಿನ ತೋಟದಲ್ಲೇ ಕಬ್ಬನ್ನು ಬೆಳೆದ್ರಿ, ಈಗ ಗಿಡ ದೊಡ್ಡದಾಗ್ತಿದ್ದ ಹಾಗೆ ಅಲ್ಲಿ ಅವಕಾಶ ಕಡಿಮೆ ಆಯಿತು, ಅದಕ್ಕೆ ಬದಲಾಗಿ ಬೇರೆ ಬೇರೆ ಬೆಳೆಗಳನ್ನು ನೀವು ಅಳವಡಿಸ್ತಾ ಹೋದ್ರಿ. ಈಗ ಒಂದೇ ಪ್ರದೇಶದಲ್ಲಿ ಎಷ್ಟು ಥರದ ಬೆಳೆಗಳನ್ನು ನಾವು ನೋಡ, ಜೊತೆಗೆ ಪೈನಾಪಲ್ಲು, ಮೂಸುಂಬೆ, ಆಮೇಲೆ ಆಲ್ಸ್ಪೈಸು, ಪಲಾವ್ ಎಲೆ ಗಿಡ, ಕಾಡ್ ಕೊತ್ತಂಬರಿ, ಮಿಂಟಿ, ಅದರಲ್ಲಿ ಮಿಂಟಿಲೆ ಮಾಮೂಲಿ ಮಿಂಟಿ ಗಿಡ, ಆರೆಂಜು, ಆಮೇಲೆ ಮಾಮೂಲಿ ಪುದೀನ, ಜೊತೆಗೆ ಮೌತ್ ವಾಶ್ ಅಂತ ಬಜೆ, ಪ್ಯಾಷನ್ ಫ್ರೂಟು, ಕರಿಬೇವು, ವಿಳ್ಯದೆಲೆ ಎಂಬು, ಇಷ್ಟು ಸಹ ಒಂದೇ ಹೊಲದಲ್ಲಿ ಹಾಕಿ, ಮತ್ತು ಸ್ಪೈಸಿ ಗೋವಾ, ಮಾಮೂಲಿ ಸೀಬೆ, ಇಷ್ಟು ಸಹ ಒಂದೇ ಹೊಲದಲ್ಲಿ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಹೊಲದಲ್ಲಿ ಹೋದಾಗ ಅಲ್ಲಿ ಒಂದು ಬೂದ್ಬಾಳೆ, ಅಡಿಕೆ, ಮಾಮೂಲಿ ರಸಬಾಳೆ, ಚಂದ್ರಬಾಳೆ, ಚಕ್ರಮುನಿ ಸೊಪ್ಪು, ನುಗ್ಗೆ, ಪರಂಗಿ, ನಿಂಬೆ, ಈ ಥರ ಎಲ್ಲ ಒಂದೊಂದು ಹೊಲಕ್ಕೆ ಆ ಒಂದು ಹೊಲಕ್ಕೆ ಇದು ಮಾಡ್ತಾ ಹೋಗ್ತಾಯಿದ್ದೀನಿ ಸರ್. ಈಗ ಬೆಳೆ ವೈವಿಧ್ಯತೆ ಒಂದು ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆರ್ಥಿಕತೆ ಬಗ್ಗೆ ಇವುಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಆದಾಯವನ್ನು ಕೊಡುವಂಥ ಬೆಳೆಗಳು, ಇವುದಿದ್ದು ಒಂದು ಆತ್ಮತೃಪ್ತಿಯನ್ನು ಕೊಡುವಂಥ ಬೆಳೆಗಳು ಯಾವ್ದ್ಯಾವುದು ಸರ್? ಆದಾಯ ಜಾಸ್ತಿ ಬರೋದು ತೆಂಗು, ಸೆಕೆಂಡ್ ಒನ್ ಮನೆ ಮೇಂಟೆನೆನ್ಸ್ಗೆ ಮತ್ತು ಯಾವುದೇ ತೊಂದರೆ ಇಲ್ಲದಂಗೆ ಒಳ್ಳೆ ಇದಾಗೋದು ಬಾಳೆ, ಆಮೇಲೆ ಮೂರನೇದಾಗೆ ಇನ್ನೊಂದು 5 ವರ್ಷ ಕಳೆದ್ರೆ ಅಡಿಕೆ ಬರುತ್ತೆ, ಅದು ಎಚ್ಚೆತ್ವಾಗಿ ಬರುತ್ತೆ. ಮತ್ತು ಮನಸ್ಸುತೃಪ್ತಿ ಕೊಡೋದು ಹಣ್ಣು, ಪರಂಗಿ ಹಣ್ಣು ಆಗ್ಬೋದು, ಚಕ್ರಮುನಿ ಸೊಪ್ಪು ಆಗ್ಬೋದು, ನುಗ್ಗೆ ಸೊಪ್ಪು ಆಗ್ಬೋದು, ಈ ಥರದ ಇವೆಲ್ಲ ಸೊಪ್ಪು, ಮತ್ತು ತಿನ್ನಕಣ್ಣು ವೆರೈಟೆಡ್ ಮೂಸಂಬಿ ಆಗ್ಬೋದು ಈ ಥರದ್ದು. ಮತ್ತು ಈಗ ಜಾಯಿಕಾಯಿ ಮಾಡೋಕ್ಕೆ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆ ಜಾಯಿಕಾಯಿ ಎಲ್ಲನೂ ಕ್ಲಿಯರ್ ಮಾಡ್ಬೇಕಾದ್ರೆ ಇನ್ನೊಂದು ವರ್ಷ ಬೇಕು ಸರ್, ಎಲ್ಲ 1 ವರ್ಷ ಆದರೆ ಒಂದೇ ಹೊಲದಲ್ಲಿ 12 ಬೆಳೆ ಅಂತ ನನ್ನ ಲೆಕ್ಕಾಚಾರ. ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು, ಸೊಪ್ಪಲ್ಲಿ 3-4 ವೆರೈಟಿ ಈ ಥರ ಮಾಡಬೇಕು. ಜೊತೆಗೆ ಏನಪ್ಪ ಅಂದರೆ ಯಾವುದೇ ಇದಾದ್ರೂ ನನ್ನ ಹೊಲದಲ್ಲಿ ಬೆಳೆದು ನಾನು ತಿನ್ನಬೇಕು. ನಮಗೆ ಬಂದವರೆಗೂ ಅದೇ ರೀತಿ ಏನಾದರೂ ಬಂದಾಗ ಏನಾರು ಅವ್ರಿಗೂ ಕೊಡೋ ಥರ ಒಂದು ವ್ಯವಸ್ಥೆ ಇರಬೇಕು. ಈಗ ಮನೆಗೆ ಹೋದರೆ ಒಂದು ಕಾಫಿ ಟೀ ಕೊಡ್ಬೋದು, ಊಟ ಕೊಡ್ಬೋದು, ಆಕಸ್ಮಿಕವಾಗಿ ಬಂದವ್ರಿಗೆ ಏನು ಕೊಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಇಷ್ಟೆಲ್ಲನೂ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಇನ್ನು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀರಿ, ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಿಮ್ಮ ಕೃಷಿ ಭೂಮಿಯಲ್ಲಿ? ಸರ್, ಮೀನು ಕೃಷಿ ಮಾಮೂಲಿ ನಮ್ಮ ಕೇರ್ಪೇಟೆ ಮೀನುಗಾರಿಕೆ ಇಲಾಖೆಗೆ ಹೋದಾಗ ಅವರು 2 ಜಾತಿ ಮೀನು ಕೊಟ್ಟಿರ್ತಾರೆ, ಕಾಟ್ಲಾ ಮತ್ತು ರೋಹ ಅಂತ ಏನೋ ವೆರೈಟಿ ಕೊಡ್ತಾರೆ ಸರ್. ಅಲ್ಲಿ 5-6 ತಿನ್ ಕೊಡ್ತಾರೆ. ಸೊ 5-6 ತಿನ್ ತಂದು ಬಿಡ್ತೀನಿ. ಬಿಟ್ಟಾಗ ಅವಕ್ಕೆ ಏನಪ್ಪ ಅಂದ್ರೆ ಮಾಮೂಲಿ ಏನು ಸಿಗುತ್ತೆ ನಮ್ಮ ಮನೇಲಿ ವೇಸ್ಟು, ಈ ಅನ್ನ ಸಿಗ್ಬೋದು, ಈ ಥರ ವೇಸ್ಟ್ ಏನೋ ಸಿಗ್ತಂಥ ಸಂದರ್ಭದಲ್ಲಿ ಅಲ್ಲಿ ಹಾಕ್ತೀವಿ. ಮತ್ತು ಇನ್ನೇನಾರು ಹಣ್ಣಲ್ಲಿ ಏನೋ ವೇಸ್ಟ್ ಆದಂಥ ಹಣ್ಣು ಸಹ ಅಲ್ಲಿ ಹಾಕಿರ್ತೀವಿ. ಅದು ಒಂದು ನೀರು ಯೂಸ್ ಆಯ್ತದೆ, ಆ ಮೀನು ಇದಾಗುತ್ತೆ. ಆ ಮೀನೇನಪ್ಪ ಅಂದರೆ ಅಲ್ಲೊಂದು ಸಮಸ್ಯೆ ನನಗೆ ಕಾಡೋದು ಒಂದಿಷ್ಟೇ, ಜನಗಳು ಬಂದರೆ ಅದು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅದು ಯಾವುದೇ ರೀತಿ ಜಾಸ್ತಿ ಪ್ರಚಾರದಲ್ಲಿಲ್ಲ. ಆದರೆ ಅದು ಮೀನು ಹಿಡ್ದಂತೂ ಒಂದು 5-10,000 ಅಲ್ಲೇ ಒಂದು 4,000 3,000 ಈ ಥರ ಆಗಿ, ಮತ್ತು ಜೊತೆಗೆ ನನಗೆ ಯಾವಾಗ ಬೇಕಾದರೂ ಅವಾಗ ನೀರು ಪಂಪ್ ಮಾಡಾದ್ಮೇಲೆ ಆ ಮೀನು ಇದಾಗುತ್ತೆ. ಆ ಮೀನೇನಪ್ಪ ಅಂದರೆ ಅಲ್ಲೊಂದು ಸಮಸ್ಯೆ ನನಗೆ ಕಾಡೋದು ಒಂದಿಷ್ಟೇ, ಜನಗಳು ಬಂದರೆ ಅದು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅದು ಯಾವುದೇ ರೀತಿ ಜಾಸ್ತಿ ಪ್ರಚಾರದಲ್ಲಿಲ್ಲ. ಆದರೆ ಅದು ಮೀನು ಹಿಡ್ದಂತೂ ಒಂದು 5-10,000 ಅಲ್ಲೇ ಒಂದು 4,000 3,000 ಈ ಥರ ಆಗಿ, ಮತ್ತು ಜೊತೆಗೆ ನನಗೆ ಯಾವಾಗ ಬೇಕಾದರೂ ಅವಾಗ ನೀರು ಪಂಪ್ ಮಾಡಾದ್ಮೇಲೆ ಸಿಕ್ಕು ಅದ ತೆಗೆದು 1 ಗ್ರಾಮ್ 1 ಲೀಟ್ರಿಗೆ ಹಾಕೊಂಡು ಯೂಸ್ ಮಾಡ್ತೀನಿ ಸರ್. ಯಾತಕ್ಕೆ ಪ್ರಯೋಜನಕ್ಕೆ ಬರುತ್ತೆ ಅದು? ಅದು ಗಿಡದ ಕುಡಿ ಬರುತ್ತೆ ಸರ್, ಟಾನಿಕ್ ಬದಲು ಅದು ಯೂಸ್ ಮಾಡ್ತಾಯಿದ್ದೀನಿ ಸರ್. ಮತ್ತು 1.5 ಲೀಟ್ರ್ ಅಷ್ಟು ಅಕ್ಕಿ ತೊಳಿತೀವಲ್ಲ, ಅಕ್ಕಿ ತೊಳೆದ ನೀರನ್ನ 4 ದಿನ ಇಟ್ಟು 1 ಲೀಟ್ರು ಹಾಲನ್ನ ಅದಕ್ಕೆ ಹಾಕಿ 10 ದಿನ ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಅದನ್ನು ತೆಗ್ದು 1 ಗಿಡದ ಬುಡಕ್ಕೆ ಪ್ರತಿ 1 ಲೀಟ್ರಿಗೆ 1 ಮಿಲಿಯಂತೆ, ಒಂದು ತೆಂಗಿನ ಮರಕ್ಕಾದ್ರೆ 15 ಲೀಟ್ರು, ಅಡಿಕೆ ಮರಕ್ಕಾದ್ರೆ 4 ಲೀಟ್ರು ಈ ಥರ ಹಾಕ್ತಾಯಿದ್ದೀನಿ ಸರ್. ಈಗಲೂ ಇದೆ ಆಲ್ರೆಡಿ ಅದು ರೆಡಿ ಮಾಡಿರೋದು. ಅದ್ರ ಜೊತೆಗೆ ಮಾಮೂಲಿ ಕೃಷಿ ಇಲಾಖೆಯಿಂದ ಸಿಗುವಂಥ AMC, ಟ್ರೈಕೋಡರ್ಮಾ, ಸುಡೋಮನಸ್ ಈ ಥರದ್ದು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಗೊಬ್ಬರದ ಖರ್ಚು ಕಡಿಮೆ ಆಗಿದೆ, ಜೈವಿಕ ಗೊಬ್ಬರಗಳನ್ನು ಹೆಚ್ಚು ನೀವು ಬಳಕೆ ಮಾಡ್ತಾಯಿದ್ದೀರಿ, ಜೊತೆಗೆ ಇರೋವಂಥ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ಬಳಕೆ ಮಾಡ್ತಾಯಿದ್ದೀರಿ. ಹೌದು ಸರ್, ಬಳಕೆ ಮಾಡ್ತಾಯಿದ್ದೀರಿ. ಇನ್ನು ಈ ಮಿಶ್ರ ಬೆಳೆಯಲ್ಲಿ ಈ ಮಣ್ಣಿನ ಒಂದು ಫಲವತ್ತತೆಯ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ವರ್ಷದಿಂದ ವರ್ಷಕ್ಕೆ ಬೆಳೆ ತೆಗೀತಾ ಹೋದಂಗೆ ಪೋಷಕಾಂಶಗಳು ಹೆಚ್ಚು ಅಲ್ಲಿ ಬಳಕೆ ಆಗುತ್ತೆ, ಹಂಗಾಗಿ ಅದು ಮರುಪೂರಣ ಆಗಬೇಕು, ಪುನಃ ಅದನ್ನು ತುಂಬಬೇಕು. ಹೇಳಿ, ನಿಮ್ಮ ಅನುಭವ ಏನು, ಎಷ್ಟು ಸಲ ಎಷ್ಟು ಗಾಡಿಗಳಷ್ಟು ಈ ರೀತಿಯ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ತೀರಿ, ಮಣ್ಣಿನ ಫಲವತ್ತತೆ ಯಾವ ರೀತಿ ಇದೆ ವರ್ಷ ವರ್ಷಕ್ಕೂ? ಮೊದಲಿಗೆ ಕಬ್ಬೆಲ್ಲ ಬೆಳೀತಿದೆ, ಕಬ್ಬನ ತರ್ಗ ಅಲ್ಲೇ ಬಿಡ್ತಿದೆ, ಯಾವುದು ಬೆಂಕಿ ಹಾಕ್ತಿತ್ತಿಲ್ಲ. ಆ ಬೆಂಕಿ ಹಾಕ್ತೇನೆ ಇದ್ದಂಥ ಸಂದರ್ಭದಲ್ಲಿ ಆ ಕಬ್ಬನ ತರ್ಗಿನ ಜೊತೆಗೆ ಮಾಮೂಲಿ ರಾಸಾಯನಿಕ ಗೊಬ್ಬರ ಹಾಕ್ತಿದ್ದೊ, ಆ ಒಂದು ಎಕರೆಗೆ 1-2 ಗಾಡಿ 3 ಗಾಡಿ ಈ ಥರ ಮನೆ ಗೊಬ್ಬರ ಹಾಕ್ತಿದ್ದೊ. ಅದು ಕಬ್ಬೆಲ್ಲನ ಈಗ ಬಿಟ್ಟಮೇಲೆ ನಮ್ಮಲ್ಲಿರೋಂಥ ನಮ್ಮಲ್ಲಿ ಲಭ್ಯ ಇರೋದು ಕನಿಷ್ಠ ಅಂದರೆ 1-6-8 ಗಾಡಿ ಅಷ್ಟೇ ಗೊಬ್ಬರ ಇತ್ತಿತ್ತು. ಈಗ ಆ ಗೊಬ್ಬರಕ್ಕೂ ಒಂದು ಯೋಚನೆ ಮಾಡಿದೆ, ಏನಪ್ಪ ಅಂದರೆ ಒಂದು ದಿನ ಗೊಬ್ಬರನೇ ಇಲ್ಲವಂಥವು ಹಾಕಿ ಅದು ಕೊಳ್ತಿ ಒಣಗಿ ಆ ಒಂದು ಗೊಬ್ಬರ ತಂದು ಹಾಕೋದ್ರಿಂದ ಬರೋ ಫಲವತ್ತತೆ ಹೆಂಗೆ, ಮತ್ತು ಅದಕ್ಕೆ ಲೇಬರ್ ಚಾರ್ಜ್ ಎಷ್ಟು, ಅದು ಇನ್ ಟೈಮ್ಗೆ ಹಾಕೋಕ್ಕಾಗದ, ಹೊರಗಡೆಯಿಂದ ನಾನು ಗೊಬ್ಬರ ಪರ್ಚೇಸ್ ಮಾಡಿ ತಂದು ಹಾಕಿದ್ರು, ಆ ಗೊಬ್ಬರದಲ್ಲಿ ಏನು ಸಮಸ್ಯೆ ಜಾಸ್ತಿ ಏನಪ್ಪ ಅಂತಂದರೆ ಈಗೆಲ್ಲ ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರೆ, ತುಂಬ್ಕೊಂಡ್ಬಂದು ಹಾಕಿರ್ತೀನಿ, ಅಲ್ಲಿ ಯಾವ ಕಳೆ ಬೀಜ ಕಾಂಗ್ರೆಸ್ ಗಿಡ ಆಗ್ಬೋದು, ಬೇರೆ ಗಿಡ ಎಲ್ಲ ಹುಟ್ಟಿ ಉದುರಿ ಅದೆಲ್ಲ ಒಣಗಿ ಇದಾಗಿರ್ತದೆ, ಅದರಲ್ಲಿ ಅಂಥ ಒಂದು ಕ್ವಾಲಿಟಿ ಇದು ಇರಲಿಲ್ಲ ಸರ್, ನನ್ನ ಒಂದು ಅಭಿಪ್ರಾಯ ಬೇರೆಯವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅವತ್ತಿನ ದಿನದ ಏನು ಸಗಣಿ ಬೀಳುತ್ತೆ ಆ ಸಗಣಿ ಅವತ್ತು ದಿನವೇ 7 ಡ್ರಮ್ ಇಟ್ಟಿದ್ದೀನಿ, ಎಲ್ಲ ಡ್ರಮ್ಗೂ ಹಾಕ್ಬಿಡ್ತೀನಿ, ಡ್ರಮ್ಗೆ ಹಾಕಿ 2 ಕೆಜಿ ಬೆಲ್ಲ ಹಾಕ್ತೀನಿ, 2 ಕೆಜಿ ಬೆಲ್ಲ ಹಾಕ್ಬಿಟ್ಟು ಗಂಜಲ ಎಷ್ಟು ಸಿಗುತ್ತೆ ಗಂಜಲ ಹಾಕ್ತೀನಿ, ಅದು ಗಂಜಲ ಅಂತೂ ಇಷ್ಟೇ ನಿಖರವಾಗಿ ಅಂತೂ ಸಿಗಲ್ಲ, ಯಾಕಂದರೆ ಪ್ರತಿದಿನ ಅಷ್ಟೇ ನಿಖರವಾಗಿ ಸಿಗಲ್ಲ. ಅದ್ರ ಜೊತೆಗೆ ಏನು ಮಾಡ್ತೀನಿ, ದ್ವಿದಳ ಧಾನ್ಯ ಚಿಕ್ಕಿದ್ರೆ ನಮ್ಮಲ್ಲಿ ಏನಾದ್ರು ಕಾಳು ಏನಾರು ಹುಳ ಆಗಿದರೆ ಅದಾಗ್ತೀನಿ, ಇಲ್ಲ ಇನ್ನು ಹಾಕಲ್ಲ. ಪ್ರತಿ ಗಿಡಕ್ಕೂ ಪ್ರತಿಯೊಂದು ಗುಣಿಗೂ, ತೆಂಗಿಗಾದರೆ 1 ಬಿಂದಿಗೆ, ಮಾಮೂಲಿ ಈ ಬಾಳೆ ಈ ಥರದವ್ಕಾರೆ 1 ಸ್ವಲ್ಪ ಹಾಕೋಯ್ತೀನಿ. ಹಂಗಾಗಿ ಅದು ನನಗೆ 365 ದಿನದ್ದು ಅವತ್ತೊಂದು ದಿನ ಅವತ್ತು ಕೊಡೋದ್ರಿಂದ ನನಗೆ ಮನೆ ಗೊಬ್ಬರದ ಅವಶ್ಯಕತೆಯೂ ಬರಲ್ಲ, ಜೊತೆಗೆ ನಮ್ಮ ಹೊಲದಲ್ಲಿ ಕಳೆಯ ಜಲ್ದಿ ಕಟ್ ಮಾಡಲ್ಲ, ಈಗಲೂ ಅದೇ ಒಣಗಿದೆ, ಒಂದು ನಡಿನೋದನ್ನೇ ಕಳೆ ಬಿಡ್ತೀನಿ, ಅದೆಲ್ಲ ಫುಲ್ ಬ್ರಷ್ ಕಟ್ಟ ಕಟ್ ಮಾಡೋದ್ರಿಂದ ಅದೆಲ್ಲ ಬಾಚಿ ಆ ಗುಣಿ ವ್ಯವಸ್ಥೆ ಗುಣಿಯಾಗಿ ಹಾಕೋದ್ರಿಂದ ನನಗೆ ಗೊಬ್ಬರದ ಸಮಸ್ಯೆ ಕಾಡದೇ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ನನ್ನಲ್ಲಿದೆ ಸರ್. ಅಂದರೆ ಕಳೆ ಬರದೇ ಇರೋ ಹಾಗೆ ವ್ಯವಸ್ಥೆ ಮಾಡಿದ್ದೀರಿ, ಬಂದ್ರೂ ಅದು ಯಶಸ್ವಿಯಾಗಿ ಬಳಕೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೀರಿ. ಈಗ ನಿಮ್ಮ ತಂದೆಯವರು ಏನು ಹೇಳ್ತಾರೆ, ಯಾಕಂದರೆ ನೀವು ಒಂದು ಕಾಲದಲ್ಲಿ ಇಷ್ಟು ಭೂಮಿ ಇದ್ದೂ ಸಹ ಅಲ್ಲಿ ಬೆಳೆ ಬೆಳ್ಕೊಳ್ಳೋಕ್ಕಾಗದೆ ಕೂಲಿ ಮಾಡಿ ಜೀವನ ನಡೆಸಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ಈಗ ನಿಮ್ಮ ಭೂಮಿಯಲ್ಲೇ ಬೇರೆಯವ್ರಿಗೂ ಕೆಲಸ ಕೊಡುವಷ್ಟು ಅವಕಾಶಗಳಿದೆ. ಆದರೂ ಸರ್, ನೀವು ಎಷ್ಟು ಗಂಟೆಗಳ ಕಾಲ ಈಗಲೂ ಕೆಲಸ ಮಾಡ್ತೀರಿ, ಏನು ಅನುಭವ, ನಿಮ್ಮ ತಂದೆಯವರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್, ನಮ್ಮ ತಂದೆಯವರು ಬೆಳಗ್ಗೆ 6 ಗಂಟೆವರೆಗೆ, ಸಾಯಂಕಾಲ 6 ಗಂಟೆವರೆಗೂ ಮನೆಗೆ ಬರಲ್ಲ ಅವರು. ಈಗಿನಿಂದಲ್ಲ ಅವರು ಚಿಕ್ಕದ್ರಿಂದ ಅದೇ ಥರ, ಅಂದರೆ ಕೂಲಿ ಕೆಲಸ ಬಿಟ್ಟರೆ ಜಮೀನ್ ಹತ್ರ, ಈಗ ನಾವು ಕೂಲಿ ಕೆಲಸ ಬಿಟ್ಟು ಯಾವಾಗ ಜಮೀನು ಹಿಡಿದಿದ್ವಿ, ಬೆಳಗ್ಗೆ 6 ಗಂಟೆಗೆ ಹೋದರೆ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರೋದು. ಯಾವುದೇ ನೆಂಟ್ರ ಮನೆಗೆ ಹೋಗ್ಬೇಕು, ಇಲ್ಲ ಅಲ್ಲೆಲ್ಲೋ ಟೀ ಹೋಟ್ಲೋ, ಯಾವುದೇ ಒಂದು ಇದಿಲ್ಲ ಅವ್ರದ್ದು. ಅವ್ರು ನೀರು ಹಾಯಿಸ್ಕೊಂಡು ನಾವು ಬೆಳಗ್ಗೆ ಮಾರ್ನಿಂಗ್ ಹೋದರೆ 12 ಗಂಟೆ 1 ಗಂಟೆ ಗಂಟ ಮಾಡ್ತೀವಿ. ಕೆಲವರ ಹೊರಗಡೆ ಏನೋ ಕೆಲಸ ಇದ್ದಾಗ ಹೋಗ್ತೀನಿ ಸರ್. ಈ ಬೆಳೆಗಳಿಗೆಲ್ಲ ಮಾರುಕಟ್ಟೆ ಯಾವ ಥರ ಮಾಡ್ಕೊಂಡಿದ್ದೀರಿ ನೀವು ಸರ್? ಈಗ ಜೀನೈನ್ ಬಾಳೆಗಿಡ ಇತ್ತು, ಜೀನೈನ್ ಬಾಳೆಗಿಡ ಇದ್ದಾಗ 6 ರೂಪಾಯಲ್ಲಿ ಕೆಜಿ ಕೇಳಿದ್ರು, 8 ರೂಪಾಯಿ ಕೇಳಿದ್ರು, 10 ರೂಪಾಯಿ ಕೇಳಿದ್ರು. ಹೈಯೆಸ್ಟ್ 10 ರೂಪಾಯಿ ಸರ್, 4 ಗೊನೆ ಕಡಿದು 10 ರೂಪಾಯಿ ಕೊಟ್ಟೆ. ಇನ್ನು 4 ಗೊನೆ 6 ರೂಪಾಯಿ ಕೇಳಿದ್ರು. ನಾನು ಏನು ಮಾಡ್ಕೊಳ್ಳೋದು ಅಂತ ಒಂದು ಯೋಚನೆ ಮಾಡ್ತಿದ್ದೆ. ಆವಾಗ ನಮ್ಮೂರಿನಲ್ಲಿ ಒಬ್ಬರಿಗೆ ಅದು ಒಂದು ಗೊನೆಯಲ್ಲಿ ಹಣ್ಣಾಗೋ ತನಕ ಸುಮ್ಮನಿದ್ದೆ. ಒಂದು ಗೊನೆಯಲ್ಲಿ ಹಣ್ಣಾಯಿತು ಅಂದಾಗ ಅದ ತಗೊಂಡೋಗಿ ಮನೇಲಿ ಇಟ್ಟೆ. ಮನೇಲಿ ಇಟ್ಬಿಟ್ಟು ಏನು ಮಾಡಿದೆ, ಕುಯ್ದುಬಿಟ್ಟು ಕೆಡಿಕೆ ಗೋಣಿಚೀಲ ಬರುತ್ತಲ್ಲ, ಗೋಣಿಚೀಲ ಮಾಡಿಬಿಟ್ಟೆ. ಅದ್ರ ಮೇಲೆ ಇಟ್ಟಾದಮೇಲೆ ಮೇಲೆ ಗೋಣಿಚೀಲ ಮುಚ್ಚಿದೆ. ಸೊ ಹಣ್ಣಾದಾಗ ಒಬ್ಬರಿಗೆ ಒಂದು ಕೆಜಿಗೆ ಬರೀ 15 ರೂಪಾಯಿ ಬೆಲೆಯಲ್ಲಿ ಒಬ್ಬರು ಕೊಟ್ಟು ಅವ್ರಿಗೆ ಹೇಳಿ ಅವ್ರಿಗೆ ಈಗ ಆ ಹಣ್ಣು ಬತ್ತಾ ಇದ್ದಂಗೆ ಮೊದಲೇ ನಮ್ಮ ಕೊಡಿ ಅಂತ ಇದು ಮಾಡ್ತಾರೆ ಸರ್. ಮಾರ್ಕೆಟಲ್ಲಿ 20 ರೂಪಾಯಿ ಔಷಧಿ ಎಲ್ಲ ಹೊಡಿತಾರೆ. ನಮ್ದು ಯಾವುದೇ ರೀತಿ ಔಷಧಿ ಇಲ್ಲದೆ ಇರೋದ್ರಿಂದ ಹಣ್ಣು ರುಚಿಯಾಗಿರೋದ್ರಿಂದ ಇವ್ರಿಗೆ ಕೊಡೋಕ್ಕೆ ಹಣ್ಣು ಸಾಲ್ತಾ ಇಲ್ಲ. ಅಂದರೆ ನೀವು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡ್ರಿ? ಹಾಂ, ಮಾರುಕಟ್ಟೆಯಲ್ಲಿ, ಆಮೇಲೆ ನೇರವಾಗಿ ಮಾರುಕಟ್ಟೆ ಗ್ರಾಹಕನಿಗೆ ಆಮೇಲೆ ಅದೊಂದು. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಅದರಲ್ಲಿ ಒಂದು ಸಮ ಒಂದಿದ್ದು ಪ್ರಾಬ್ಲಮ್ ಸಾಲ ಕೆಜಿ ಮೆಥಡು. ಈಗ ಒಂದು 40 ಕೆಜಿ ಮಿನೂರೆಲ್ಲ ಹಾಕಿದ್ರೆ 40 ಕೆಜಿ ಗೊನೆ ಬರುತ್ತೆ. ನಮ್ದು ಅಷ್ಟು ಬರಲ್ಲ, 10 ಕೆಜಿ 12 ಕೆಜಿ ಹೈಯೆಸ್ಟ್ 25 ಕೆಜಿ ಬಂದದೆ ಮೊದಲನೇ ವರ್ಷ ಆಗಿರೋದ್ರಿಂದ. ಹಂಗಾಗಿ ನನಗೆ 10 ಕೆಜಿ ಬಂದ್ರೂ ನನಗೆ ಮಾರ್ಕೆಟ್ ಬೆಲೆ ಲೆಕ್ಕಂದಾಗ ಲಾಸ್ ಆಗೋದಿಲ್ಲ. ಜೊತೆಗೆ ಗ್ರಾಹಕನಿಗೂ ಅಷ್ಟೇ, ಮಾರ್ಕೆಟಲ್ಲಿ ಅದೆಲ್ಲ ಮಾಡಿ 20 ರೂಪಾಯಿ ಕೊಡ್ತಂತೇನೋ ಬಂದು ಇಲ್ಲಿ 15 ರೂಪಾಯಿಗೆ ಸಿಗ್ತದಲ್ಲ. ಅದೇ, ನೀವು ನಿಮ್ಮದೇ ಆದ ಒಂದು ಮಾರುಕಟ್ಟೆಯನ್ನು ವ್ಯವಸ್ಥೆ ಮಾಡಿಕೊಂಡ್ರಿ, ಅದಕ್ಕೆ ಗ್ರಾಹಕರನ್ನ ನೀವು ಪಡ್ಕೊಂಡಿದ್ದೀರ. ಈಗ ಇನ್ನು ಯಾವುದೆಲ್ಲ ಬೆಳೆಗೆ ಆ ಥರ ಗ್ರಾಹಕರನ್ನು ನೀವು ಈಗಾಗಲೇ ಗುರುತಿಸಿದ್ದೀರಾ ಅಥವಾ ಸಿಕ್ಕಿದ್ದಾರೆ? ಅಂದರೆ ಇನ್ನು ಸೊಪ್ಪಾಕರ ಸೊಪ್ಪನ್ನು ಸಹ ಮರ ಒಂದು ವ್ಯವಸ್ಥೆ ಇದೆ. ಇನ್ನು ಅವು ಯಾವುದೇ ಇನ್ನೂ ಯಾವುದು ಅಂತ ಫಲ ಬರ್ತಾ ಇಲ್ಲ. ತೆಂಗು ಒಂದು ಬಿಟ್ಟರೆ ಇನ್ನು ಯಾವುದಿಲ್ಲ, ತೆಂಗು ಮಾಮೂಲಿ ಲೀಸ್ಗೆ ಹಾಕ್ಬಿಡ್ತೀನಲ್ಲ, ಹಂಗಾಗಿ ಬೇರೆ ಇನ್ನೂ ಏನೂ ಬೆಳೆಗೆ ಇದು ಮಾಡಿಲ್ಲ ಸರ್. ಇಲ್ಲ, ಆದಾಯ ಖರ್ಚು ಒಟ್ಟಿನಲ್ಲಿ ನಿಮಗೆ ಲಾಭದಲ್ಲೇ ಇದ್ದೀರಾ ನೀವು? ಈ ವರ್ಷ ಎಲ್ಲ ವರ್ಷಕ್ಕೆ ಒಂದು ನಾನು ಕ್ಲೀನಾಗಿ ವ್ಯವಸಾಯ ಮಾಡೋಕೆ ಹಿಡಿದು 2006 ರಿಂದ ಅಪ್ ಟು ಇಲ್ಲಿವರೆಗೆ ಲೆಕ್ಕ ಹಾಕಂದಾಗ ಈ ವರ್ಷ ಮಾತ್ರ ಅತ್ಯುನ್ನತವಾದಂಥ ಒಂದು ಆದಾಯದ ನಿರೀಕ್ಷೆ ಮಾಡ್ಕೊಂಡೇ ಅದರ ಸಫಲತೆ ಹೊಂದಿದ್ದೀನಿ ಸರ್. ಇನ್ನು ಇಲಾಖೆಯವರು, ಸಂಶೋಧನಾ ಸಂಸ್ಥೆಗಳವರು ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಾರೆ. ಹೊಸ ಹೊಸ ಬೆಳೆಗಳಾಗ್ಬೋದು ಅಥವಾ ಇರೋವಂಥ ಬೆಳೆಗಳಲ್ಲಿ ಹೊಸ ತಳಿಗಳು, ಕೃಷಿ ಕ್ರಮಗಳು, ಆ ಥರದ್ದು ಏನಾದರೂ ಒಂದು ಸಂಘ ಸಂಸ್ಥೆಗಳು ನಡೆಸುವಂಥ ಕಾರ್ಯಾಗಾರಗಳಿಗೆ ಹೋಗಿ ತಿಳ್ಕೊಂಡು ಅಳವಡಿಸ್ಕೊಂಡಿದ್ದು ಇದೆಯಾ ಏನಾದರೂ? ಇದೆ ಸರ್. ಈಗ VC ಫಾರಂಲ್ಲಿ ಯಾವ್ದಾದ್ರು ಒಂದು ಟ್ರೈನಿಂಗ್ ಅಂದರೆ ಹೋಗ್ತೀವಿ. ಈ ಕೃಷಿ ಡಿಪ್ಲೊಮಾ ಅಂತ ಒಂದು ವರ್ಷದ ಕೋರ್ಸ್ ಮಾಡಿದ್ರು, ಅದಕ್ಕೂ ಅದನ್ನು ಮುಗಿಸ್ತು. ಅದಾದಮೇಲೆ ಮಾಮೂಲಿ ಎಲ್ಲಾದರೂ ಫೀಲ್ಡ್ ವಿಸಿಟ್ಗೆ ಹೋಗೋ ಕರ್ಕೋದಾಗ ಹೋಗ್ತೀರಾ. ಮತ್ತೆ ಕೃಷಿ ಇಲಾಖೆಯವರು ಕರ್ಕೋಗೋದ್ರ ಜೊತೆಗೆ ನನಗೆ ಯಾವ್ದಾದ್ರು ರೈತ ಏನಾರ ಮಾಡವನೆ ಅಂತ ಅಂದರೆ ಅದು ಎಷ್ಟೇ ಕಿಲೋಮೀಟರ್ ಆಗಲಿ ಅಲ್ಲಿ ಹೋಗ್ಬೇಕು, ಅದು ಏನು ಮಾಡೋನೆ, ಅಲ್ಲಿ ಏನು ಅಳವಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋದು ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಅದರಿಂದ ಅನುಕೂಲ ಆಗಿದೆ? ಅನುಕೂಲ ಆಗಿದೆ. ಜೊತೆಗೆ ಇನ್ನೊಂದು ಇದರಲ್ಲಿ ಹೇಳಬೇಕಾದಂಥ ಮಾಹಿತಿ ಏನಪ್ಪ ಅಂದರೆ, 100 ಗ್ರಾಮ್ ರಾಗಿ ತಗೊಂಡು 1 ಎಕರೆಗೆ ನಾಟಿ ಮಾಡಿ 10 ಕ್ವಿಂಟಲ್ ರಾಗಿ ತಗಿದ್ದೀನಿ. ಅದೇನದು 100 ಗ್ರಾಮ್ ಹಂಗೆ ತೊಗೊಂಡಿದ್ದು ಸುಮ್ಮನೆ? 100 ಗ್ರಾಮ್ ಅದು ಅಂದರೆ ನಾವೇ ಇನ್ನೊಬ್ರು ನಿಂಗರಾಜು ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಮಡನ್ಕೊಡೆಯವರು VC ಫಾರಂ ಮಂಡ್ಯಕ್ಕೆ ಹೋಗಿದ್ದು. ಅಲ್ಲಿ ಸೈಂಟಿಸ್ಟು ರಾಜಣ್ಣವರು ಅಂತ ಇದ್ರು, ಭತ್ತದ ವಿಜ್ಞಾನಿ. ಅವರ ಎದುರುಗಡೆ ಒಂದು ವೈಟರ್ ಆಗಿ ಇತ್ತು, KMR 340. ಅಲ್ಲಿದ್ದದ್ದೇ ಅದು ಲಭ್ಯತೆ 150 ಗ್ರಾಮ್ನಷ್ಟು ಇತ್ತು ಅಷ್ಟೇ. ಸೀಸನ್ ಮುಗ್ದೋಗ್ಬಿಟ್ಟಿತ್ತು. ಆಗ ಕೇಳ್ದೋ ಇಲ್ಲ ಕಣಪ್ಪ, ರಾಗಿ ಖಾಲಿ ಆಗದೆ ಅದಷ್ಟೇ ರಾಗಿ ಇರೋದು ನಮಗೆ ಅಂತ ಮಾಡ್ಕೊಂಡಿದ್ದೀನಿ ಸರ್. ಅದು ಕೊಡಿ ಸರ್, ನಾನು ಹಾಕ್ತೀನಿ ಹೆಂಗಾರ ಮಾಡಿ ಅಂತ ಹೇಳಿದೆ. ಸರಿ ಆಯಿತು, ನೆಕ್ಸ್ಟ್ ಸರಿ ಬಿತ್ತನೆಗೆ ಆಯ್ತದೆ ತಗೋಗಿ, ನೀನು ಸ್ವತಃ ಒಂದು 10 ಕೆಜಿ ಅಷ್ಟು ಬಿತ್ತನೆ ಮಾಡ್ಕೊನಿ ಅಂದರು. ಮನೆಗೆ ತಂದು ಇದು ಹೆಂಗೆ ಮಾಡೋದು, ಇರೋದಿಷ್ಟು 100 ಗ್ರಾಮ್ ರಾಗಿ ಯಾಕ್ರ ಕಳೆ ಬತ್ತ ಉಂಡೋರು ನೋಡಿದ್ದಾರೆ ಅಂತ ಹಾಗೆ ಮಾಡಿದ್ರೆ ನರ್ಸರಿ ಕೊಟ್ಟೆ. ಸೊ ಒಂದೊಂದೇ ಕಾಳು ರಾಗಿ ಹಾಕಿಸ್ದೆ, 20,000 ಪೈರೇನ ಬಂತು. ಒಂದೊಂದೇ ನೆಟ್ಟೆ, ಒಂದೊಂದರಲ್ಲಿ 10, 15, 20 ಚಿಲ್ ಬತ್ತು, 10 ಕ್ವಿಂಟಲ್ ರಾಗಿ ಆಯಿತು. ಈಗಲೂ ಅದನ್ನೇ ಯೂಸ್ ಮಾಡ್ತೀನಿ. ಮತ್ತು ರಾಗಿನಲ್ಲಿ ನಾನು ಜಾಸ್ತಿ ಬೆಳೆಯದೆ 1 ಎಕರೆ ಮಾತ್ರ, 1 ವರ್ಷ ಬೆಳೆದ್ರಾಗಿ 3-4 ವರ್ಷ ನಾನು ಊಟ ಮಾಡ್ಕೋತೀನಿ. ಏನಾರ ಆದ್ರೆ ನಮ್ಮ ಹತ್ರದ ಸ್ನೇಹಿತರಿಗೆ 5 ಕೆಜಿ ತರ ಕೊಡ್ತೀನಿ. ಅಷ್ಟು ಬಿಟ್ಟರೆ ಅದು ಕಮರ್ಷಿಯಲ್ ಬೆಳೆಯಲ್ಲ ಸರ್. ಬಿಳಿ ರಾಗಿ, ವೈಟ್ ರಾಗಿ, KMR 340. ಮಾರುಕಟ್ಟೆನಲ್ಲಿ ಏನಿದೆ ಬೆಲೆ ಅದಕ್ಕೆ ಗೊತ್ತಿಲ್ಲ ಸರ್. ಮಾರ್ಕೆಟ್ ಯಾರಿಗೂ ಮಾರಿಲ್ಲ ಸರ್. ಮಾರಿಲ್ಲ. ಇನ್ನು ಅಡಿಕೆಗೆ ಯಾವ ತರ ಮಾರುಕಟ್ಟೆ ಮಾಡ್ಕೊಂಡಿದ್ರೆ ನೀವು? ಈಗ ಇನ್ನು ಫಲ ಬಂದಿಲ್ಲ ಸರ್, ಈಗ ನಾಟಿ ಮಾಡಿ 1-2 ವರ್ಷ ಆಗಿದೆ. ಆಮೇಲೆ ಬೇಕಾದ ಸಸಿಗಳನ್ನ ನೀವೇ ಮಾಡ್ಕೊಳ್ಳೋದು ಅಥವಾ ಸಸ್ಯ ಕ್ಷೇತ್ರಗಳನ್ನ ಪಾಲನೆ ಮಾಡೋದು ಅದೇನಾದ್ರು ಇದೆಯಾ? ನಾವು ಅಡಿಕೆ ಮಾತ್ರ ನಾನೇ ಸಸಿ ಮಾಡ್ಕೋತೀನಿ. ಅಡಿಕೆಗೆ ಹೊರಟು ಹೋಗಿ ಅಲ್ಲಿ ಯಾರ್ದಾರ ಒಳ್ಳೆ ತೋಟ, ಈಗ ಶಿವಮೊಗ್ಗನೋ ತೀರ್ಥಳ್ಳಿಗೆ ಹೋಗಿ ಒಳ್ಳೆ ತೋಟ ನಾನೇ ನೋಡ್ಕೊಂಡು ಅದೇ ಮರದ ಕೆಡಿಸ್ಕೊಂಬಂದು ಅದು ಆ ಬೀಜ ಹಾಕೊಂಡು ನಾನೇ ಮಾಡ್ಕೋತೀನಿ. ಇನ್ನು ಅದು ಉಳಿದ್ರಿಂದ ಇನ್ಯಾವುದೇ ಸಸಿ ನಾನು ಮಾಡ್ಕೋತಾ ಇಲ್ಲ. ತೆಂಗಿನ ಸಸಿ ನಮ್ಮ ಮಾಮೂಲಿ ಲೋಕಸರ ಅಲ್ಲಿಂದ ತಂದಿದ್ದೀನಿ. ಅದರಲ್ಲಿ ತೆಂಗಲ್ಲು 4 ವೆರೈಟಿ ಇದೆ, ಮಾಮೂಲಿ ನಮ್ಮ ನಾಟಿ ಇದೆ, ಅದು ಬಿಟ್ಟರೆ D into T ಇದೆ, ಎಳ್ನೀರು ಗ್ರೀನ್ ಇದೆ, ಎಳ್ನೀರು ಆರೆಂಜ್ ಇದೆ, ಆ ಥರ ಬೇರೆ ಬೇರೆ ವೆರೈಟಿಗಳನ್ನು ಇದೆ. ಮತ್ತೆ ಅದು 3 ವರ್ಷ 6 ತಿಂಗಳಿಗೆ ಫಲನೂ ಬಂತು, ಅದನ್ನು ಎಳ್ನೀರಿಗೆಲ್ಲ ಯೂಸ್ ಮಾಡ್ಕೊಳ್ಳೋ ಮಾರಾಟ ಮಾಡ್ತಾ ಇದ್ದೀವಿ. ಅಂದರೆ 2-3 ಉದ್ದೇಶ ಇಟ್ಕೊಂಡು, ಒಂದು ಕಾಯಿ ಆಗ್ಬೋದು, ಎಳ್ನೀರಾಗ್ಬೋದು, ಇದೆಲ್ಲ ಈ ಥರ ನೀವು ಹೊಸ ಹೊಸ ಬೇರೆ ಬೇರೆ ತಳಿಗಳನ್ನು ಹಾಕಿದ್ದೀರಿ. ಇನ್ನು ನಾವು ಈ ಹಣ್ಣಿನ ಗಿಡಗಳು, ಅದು ಸಹ ಸಾಕಷ್ಟು ತಳಿಗಳಿದೆ. ಅಂದರೆ ಇಲ್ಲಿ ಆರ್ಥಿಕ ದೃಷ್ಟಿಗಿಂತ ಬೆಳೆ ವೈವಿಧ್ಯತೆ ಬೇಕು ಅಂತ ನೀವು ಹೇಳ್ತಾ ಇರೋದು. ಆರ್ಥಿಕ ದೃಷ್ಟಿಗೋಸ್ಕರನೇ ಮಾಡಿರೋದು, ಯಾಕೆಂದ್ರೆ ಇಲ್ಲಿ ನಮ್ಮ ಒಂದು ವೆದರ್ಗೆ, ಅಂದರೆ ನಮ್ಮ ಭೂಮಿಗೆ ಅದು ಯಾವ ಥರ ರೆಸ್ಪಾನ್ಸ್ ಮಾಡುತ್ತೆ, ಒಂದು ಕಿತ್ಲಿ ಆಗ್ಬೋದು, ವೆರೈಟೆಡ್ ಮೂಸಂಬಿ ಆಗ್ಬೋದು, ಇದಾಗ್ಬೋದು, ಪಲಾವ್ ಎಲೆ ಆಗ್ಬೋದು, ಈ ಥರ ಯಾವುದು ಇದ ರೆಸ್ಪಾನ್ಸ್ ಮಾಡೋದು, ಮತ್ತು ಪ್ಯಾಸನ್ ಫ್ರೂಟ್ ಆಗ್ಬೋದು, ಈ ಥರ ನಾವು ತಿನ್ಕತ್ತೀವಿ ಒಂದು ಗಿಡದಲ್ಲಿ, ಅದೇನಾರ ಅದು ಚೆನ್ನಾಗೇ ಬೆಳೆ ನಮ್ಗೆ ರೆಸ್ಪಾನ್ಸ್ ಮಾಡ್ತು ಅಂದಾಗ ಅದನ್ನು ಈಗ ಇವೆಲ್ಲ ಅಡಿಷನಲ್ ಕಮರ್ಷಿಯಲ್ ಮಾಡ್ಕೋಬೋದಲ್ಲ ಸರ್, ಆ ಒಂದು ಉದ್ದೇಶದಿಂದ ಟ್ರೈ ಮಾಡಿ ಮಾಡ್ತಾ ಇದ್ದೀನಿ ಸರ್. ಇನ್ನು ಕುರಿ ಮೇಕೆ ಇವುಗಳ ಸಾಕಣೆಯಲ್ಲಿ ಏನು ಅನುಭವ? ಕುರಿ ಮೇಕೆಲಿ ಮಾಮೂಲಿ ಇಲ್ಲಿ ಏನು ಸಿಗುತ್ತೆ ನಮ್ಮಲ್ಲಿ ಮೇವು, ಅದರಿಂದ ಸಾಕೋದ್ರಿಂದ ಜಾಸ್ತಿ ತಿಂಡಿ ಖರ್ಚು ಇಲ್ಲದೆ ಇರೋದ್ರಿಂದ ವರ್ಷದಲ್ಲಿ ಒಂದು 3 ವರ್ಷದಂಗೆ ಒಂದು ವಾತ್ಮರಿ ತರ್ತೀವಿ, ಒಂದು 14,000 ಕೊಟ್ಟು ಒಂದು 4 ತತ್ತೀನಿ, 50,000 ರೂಪಾಯಿ ಮಾರ್ಕತೀನಿ. ಅದೇನಪ್ಪ ಅಂದರೆ ನನ್ನ ಒಂದು ಅನುಭವ, ಒಂದು ನಾವು ಉಪಯೋಗಿಸುವಂಥ ಒಂದು ಹಬ್ಬ ಹುಣ್ಣಿಮೆಗಳಿಗೆ ಒಂದು ದಿನ ಒಂದು ವಾರ ಒಂದು ಈ ಥರ ಮಟನ್ ತಿನ್ನೋ ಒಂದು ಉದ್ದೇಶದಿಂದ ಆ ಒಂದು ಖರ್ಚು ಅದು ಮೇಂಟೈನ್ ಮಾಡ್ತದೆ ಅಂತ ಒಂದು ಲೆಕ್ಕಾಚಾರ. ಎರಡನೇ ಲೆಕ್ಕಾಚಾರ ಏನಪ್ಪ ಅಂದ್ರೆ, 1-2 ಎಕರೆ ರಾಗಿನ ಒಬ್ಬ ರೈತ ಬೆಳೆದು ಉತ್ತಿ ಬಿತ್ತಿ ಇವತ್ತು ಮಾರ್ಕೆಟ್ಗೆ ಮಾರಾಟ ಮಾಡಿದ್ರು ಅದ್ರಲ್ಲಿ ಆದಾಯಕ್ಕಿಂತ ಹೆಚ್ಚು ನಿರೀಕ್ಷೆ ಇದೆ ಅನ್ನೋದು ಒಂದು ಅನುಭವದ ಒಂದು ಇದರಿಂದ ಸರ್. ವಿಶೇಷವಾಗಿ ಖರ್ಚೇನು ಇರಲ್ಲ ಅಂತ ಒಂದು ವಿಶೇಷವಾಗಿ ಏನು ಖರ್ಚು ಇರಲ್ಲ ಸರ್. ಆಮೇಲೆ ನಮ್ಮಲ್ಲಿ ಈಗ ಬಾಳೆಗರಿ ಆಗ್ಬೋದು, ಈಗ ಒಂದು ಸೊಪ್ಪಾಗ್ಬೋದು, ಇವೆಲ್ಲ ವೇಸ್ಟ್ ಆಯ್ತದಲ್ಲ, ಅದರಿಂದ ಅದಕ್ಕೊಂದು ಯೂಸು. ಮತ್ತೆ ಅದ್ರ ಕಸ ಬೀಳುತ್ತಲ್ಲ, ಅದು ಒಂದು ತೆಂಗಿನ ಗಿಡಕ್ಕಾದ್ರು ಅಲ್ಲಿ ಒಂದು ಕಾಯಿ ಉತ್ಪತ್ತಿ ಆಗುತ್ತದೆ, ಒಂದು ನಂಬಿಕೆ, ಮತ್ತೆ ಅದು ಒಂದು ಸಫಲತೆ ಸರ್. ಇನ್ನು ಈ ತ್ಯಾಜ್ಯಗಳು ನೀವೇನು ಹೇಳಿದ್ರಿ, ಈ ಒಂದು ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕುರಿ ಮೇಕೆ ಗೊಬ್ಬರ ಆಗ್ಬೋದು, ಇದು ಬಳಕೆ ಆಗ್ಬೋದು. ಕೃಷಿ ತ್ಯಾಜ್ಯಗಳನ್ನು ಸಹ ನಿಮ್ಮ ಭೂಮಿಯಲ್ಲೇ ಬಳಕೆ ಮಾಡ್ತಾ ಇದ್ದೀರಿ? ಅಲ್ಲೇ ಆಗ್ತಾ ಇದೆ ಸರ್. ಅದಕ್ಕೆ ಯಾವ್ದಕ್ಕೂ ಬೆಂಕಿ ಹಾಕಿಲ್ಲ, ನಾನು ಬೆಂಕಿ ಹಾಕಿ ನನ್ನ ಭೂಮಿ ಬೆಂಕಿ ಅಂತ. ಕಬ್ಬನ್ನ ತ್ಯಾಜ್ಯ ಏನ್ ಮಾಡಿದ್ರಿ? ಮತ್ತೆ ಕಬ್ಬನ್ ತ್ಯಾಜ್ಯನೂ 2 ಪಡಿನ ಮಧ್ಯಕ್ಕೆ ಬಿಟ್ಬಿಡ್ತಿದೆ, ಅದಲ್ಲೇ ಎಲ್ಲ ಬರ್ನ್ ಆಗೋದು. 2 ವರ್ಷ ಮಾತ್ರ ಕಬ್ಬನ್ ತ್ಯಾಜ್ಯ, 2007-08 ಮಾತ್ರ ನಾನು ಬೆಂಕಿ ಹಾಕಿದ್ದೆ ಅಷ್ಟೇ. ಅದನ್ನ ಈಚೆಗೆ ನನ್ನ ಭೂಮಿಗೆ ಬೆಂಕಿ ಅನ್ನೋದು ಸೋಕ್ಸ್ಲಿಲ್ಲ ಸರ್. ಒಟ್ಟಿನಲ್ಲಿ ಅದು ಸಾವಯವ ಯುಕ್ತ ಕೃಷಿ ಕ್ರಮಗಳನ್ನು ಅಳವಡಿಸೋದ್ರಿಂದ ಒಳ್ಳೆ ಬೆಲೆನು ಪಡ್ಕೊಳ್ಬಹುದು ಅಂತ ನಿಮ್ಮ ಬಾಳೆ ಬೆಳೆಯಲ್ಲಿ ನಿಮ್ಗೆ ಅನುಭವಕ್ಕೆ ಬಂದಿದೆ. ಒಳ್ಳೆ ಬೆಳೆನೂ ಬರುತ್ತೆ, ಮತ್ತೆ ನಮ್ಗೀಗ ಒಂದೇನಪ್ಪ ಅಂದ್ರೆ ಈಗ ಒಂದು 40 ಕೆಜಿ ಗೊನೆ ಬೆಳೆದ ಅವ್ನಿಗೆ ಹೋಗಿ 6 ರೂಪಾಯಿ 240 ರೂಪಾಯಿ ಆಗುತ್ತೆ, 10 ಕೆಜಿ ಗೊನೆ ಬೆಳೆದ್ರೆ 150 ರೂಪಾಯಿ ದುಡ್ಡಾಗುತ್ತೆ. ನಮ್ಗೆ 10 ಕೆಜಿ ಬಂದ್ರು ಸಾಕಾಗುತ್ತೆ. 240 ರೂಪಾಯಿಗೆ ನಾನು 200 ತಂದು ಎಷ್ಟು ಹಾಕ್ಬೇಕು, ಅದಕ್ಕೆ ನೀರು ಎಷ್ಟು ಕೊಡಬೇಕು, ಅದು ಒಂದು ಕಳೆ ಮೇಂಟೆನೆನ್ಸ್ಗೆಲ್ಲ ಎಷ್ಟು ಕೊಡಬೇಕು, ಅವೆಲ್ಲ ಮೇಂಟೈನ್ ಮಾಡೋದ್ರಲ್ಲಿ ಅದು ಲೆಕ್ಕ ಖರ್ಚಾಗ್ತಾಗ ನನಗೆ ಬಹಳ ಕಡಿಮೆ ಆಗೋಯ್ತದೆ. ಅದು ನನಗೆ 50 ರೂಪಾಯಿ ಒಂದು ಗೊನೆ, 40 ಕೆಜಿ ಗೊನೆ 50 ರೂಪಾಯಿ ಬೀಳುತ್ತೆ. ಇದು ಏನೂ ಇಲ್ಲ, ಕಳೆನೂ ಇಷ್ಟದ್ದೇ ಬೆಳೆದಿರ್ತದೆ, ಬರೀನ ಬಂದಿರ್ತದೆ. ಹಂಗಾಗಿ ಇದ್ರ ಖರ್ಚು ಕಮ್ಮಿ, ಆಮೇಲೆ ಲೇಬರ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿಂಗವಲ್ಲ. ಹಂಗಾಗಿ ನಮಗೆ ಒಂದು ಲೇಬರ್ನ ಹುಡುಕೋ ಅಭಾವದಿಂದ ಮತ್ತೆ ಇದು ಎರಡು ಅನುಕೂಲ ಆಗುತ್ತೆ ಸರ್. ಇನ್ನು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳು, ಅದು ಇಂಟರ್ನೆಟ್ ಆಗ್ಬೋದು ಅಥವಾ ಪತ್ರಿಕೆಗಳಾಗ್ಬೋದು, ಇವುಗಳ ಮೂಲಕ ಕೃಷಿ ವಹಿವಾಟುಗಳ ಬಗ್ಗೆ ಎಲ್ಲ ಮಾಹಿತಿ ಬರ್ತಾ ಇರುತ್ತೆ. ಯಾವ್ಯಾವ ಮಾರುಕಟ್ಟೆಯಲ್ಲಿ ಯಾವ್ಯಾವ ರೀತಿಯ ಬೆಲೆ ಇದೆ, ಯಾವ ರೀತಿಯ ಒಂದು ಮೂವ್ಮೆಂಟ್ ಇದೆ ಅಂತ, ಅದನ್ನು ನೀವು ಗಮನಿಸ್ತಿರ್ತೀರಾ ಹೇಗೆ? ಇಲ್ಲ ಸರ್, ಮೈಸೂರಲ್ಲಿ ತರಕಾರಿ ಮಾತ್ರ ವಾಟ್ಸಪ್ ಹಾಕಿರ್ತಲ್ಲ, ಅದೊಂದು ನೋಡ್ತೀನಿ ಬಿಟ್ಟರೆ ಇನ್ಯಾವನೂ ಇನ್ನೂ ಗಮನಿಸಿಲ್ಲ ಸರ್. ಅದನ್ನ ತರಕಾರಿ ಬೆಳೆಗಳನ್ನ ಬೆಳೆದು ಮಾರಾಟ ಮಾಡಿರೋ ಅನುಭವ? ತರಕಾರಿ, ಕ್ಯಾಪ್ಸಿಕಮ್, ಸೌತೆ, ಬಜ್ಜಿ ಮೆಣಸಿಗೆ, ಮಾಮೂಲಿ ನಾಟಿ ಮೆಣಸಿಗೆ, ಇವಾಗ ಒಂದು 3-4 ವರ್ಷ ಬೆಳೆದು ಒಳ್ಳೆ ಆದಾಯನು ಬಂತು. ಜಾಸ್ತಿ ನನಗೆ ಬಂದದ್ದು ಕ್ಯಾಪ್ಸಿಕಮ್ ಮಾತ್ರ, ಯಾಕೆಂದ್ರೆ ಅದು ಒಂದೊಂದಪ್ಪ 2,500 ನಾ 60 ಕೆಜಿ ಚೀಲನೂ ಮಾರಿನಿ, 150 ರೂಪಾಯಿಗೂ 60 ಕೆಜಿ ಚೀಲ ಮಾರಿದ್ದೀನಿ. ಈಗ ಶುರು ಮಾಡಿದ್ದು ನೀವು ಆ ಬೆಳೆಯಿಂದನೇ, ದುಡ್ಡು ನೋಡಿದ್ದು ಆ ಬೆಳೆ, ಆ ಬೆಳೆಯಿಂದನೇ ಸರ್. ಆಮೇಲೆ ಯಾಕೆ ಅದನ್ನ ಬಿಟ್ಬಿಟ್ರಿ ನೀವು? ಅದು ಶುರು ಮಾಡೋದು ಅದೇ ಬೆಳೆ ಇದಾದ್ರೆ ಆಮೇಲೆ ನೆಕ್ಸ್ಟ್ ಟೈಮು ಎಲ್ಲ ಮಟ್ಟ ಭೂಮಿಯಲ್ಲಿ ಮಟ್ಟ ಮಾಡೋದು, ಆಗ ಒಂದು 2 ದಪ್ಪ ಕೈ ಕೊಡ್ತು. ಜೊತೆಗೆ ಅದಕ್ಕೆ ಔಷಧಿ ಜಾಸ್ತಿ ಹೊಡಿಬೇಕಾಯ್ತು. ಔಷಧಿ ಜಾಸ್ತಿ ಹೊಡೋದ್ರಿಂದ ನಾನು ದಿನ ಅದಕ್ಕೆ ವಿಷ ಕುಡ್ದು ಕುಡ್ದು ಕುಡ್ದು ಮತ್ತೆ ಫ್ರೀಡನ್ ಹಾಕ್ಬೇಕಾಯ್ತು ಜಂತುಳಿಗೆ. ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಬಿಟ್ಟಿದೆ ಸರ್. ಈಗ ನಿಮ್ಮ ಕೃಷಿ ಭೂಮಿ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲೇ ಎಲ್ಲ ನಡೀತಾ ಇದೆ? ಎಲ್ಲ ನಡೀತಾ ಇದೆ ಸರ್. ಸಂಪೂರ್ಣ ಆಗ್ಬೇಕಂದ್ರೆ ಇನ್ನೂ ಅದಕ್ಕೆ 6-7 ವರ್ಷ ಬೇಕು ಅಂತ ನನ್ನ ಅನ್ಸಿಕೆ ಸರ್. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ನರಸಿಂಹೇಗೌಡ್ರೆ? ಸರ್, ಎಲ್ಲ ಭೂಮಿಗೂ ಬಾಳೆ ಹಾಕ್ಬೇಕು, ಜಾಯಿಕಾಯಿ ಹಾಕ್ಬೇಕು, ವಡ ಫ್ರೂಟ್ ಹಾಕ್ಬೇಕು, ಮತ್ತು ಅಡಿಕೆ ಅರ್ಧಕ್ಕೆ ಹಾಕತ್ತೀನಿ ಅರ್ಧಕ್ಕೆ ಹಾಕ್ಬಾರ್ದು, ಅದರೊಳಗೆ ಸೀಬೆ ಹಾಕ್ಬೇಕು, ಅದರೊಳಗೆ ಪ್ರತಿ ಗುಣಿಲೂ ತರಕಾರಿ ಗಿಡ 3-4 ವೆರೈಟಿ ತರಕಾರಿ ಗಿಡ ಇರಬೇಕು. ತೆಂಗಿನ ಗುಣಿಲಿ ತೆಂಗು 3 ವರ್ಷ ಬೇಸಿಗೆ ಬಂದರೂ ಸಹ ಅದ್ರಲ್ಲಿ ಫಲ ಕಮ್ಮಿ ಆಗಬಾರ್ದು, ಮತ್ತು ಅದಕ್ಕೆ ನೀರಿನ ಅಭಾವ ಬರಬಾರ್ದು. ನಮ್ಮಲ್ಲಿ ಒಂದು ವೇಳೆ ಈಗ 2 ಪಂಪ್ ಸೆಟ್ ಆಗಿಲ್ಲ, ಒಂದು ಪಂಪ್ ಸೆಟ್ ನಿಂತರೂ ಸಹ ಅದಕ್ಕೆ ನೀರಿನ ಅಭಾವ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಅನ್ನಿಸ್ತದೆ ಅಷ್ಟೆಲ್ಲನೂ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಒಳ್ಳೆಯದು ನರಸಿಂಹೇಗೌಡರೇ, ನಿಮ್ಮ ಮಾತು ಕೇಳಿ ನಮಗಂತೂ ಸಂತೋಷ ಆಯಿತು. ನಾವು ಒಂದಿಷ್ಟು ಇವ್ರ ಜೊತೆ ಮಾತಾಡಬೇಕು ಅಂತ ಆಸೆ ಇರುವಂಥ ನಮ್ಮ ರೈತ ಬಾಂಧವರು ಇರ್ತಾರೆ, ಅವ್ರಿಗೋಸ್ಕರ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿಬಿಡಿ. 9-9-8-0-6-4-8-1-7 9-9-8-0-6-4-8-1-7 9-9-8-0-6-4-8-1-7 ಒಳ್ಳೆಯದು. ಎಂ ಪಿ ನರಸಿಂಹೇಗೌಡರೇ, ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ ಅಂತ ನಾವು ಹೇಳ್ತೀವಿ. ಬರೋ ದಿನಗಳಲ್ಲಿ ರಾಸಾಯನಿಕ ಮುಕ್ತ ಒಂದು ಕೃಷಿ ಭೂಮಿಯನ್ನು ಹೆಚ್ಚಿಸುವ ಒಂದು ಪ್ರಯತ್ನದಲ್ಲಿ ಎಲ್ಲರಿಗೂ ಇದೊಂದು ಮಾರ್ಗದರ್ಶನವೂ ನೀಡುತ್ತೆ ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ, ತುಂಬ ಧನ್ಯವಾದಗಳು ಸರ್. ಇದುವರೆಗೆ ಲಾಭದಾಯಕ ತೋಟಗಾರಿಕೆ ಕೃಷಿ ಕ್ರಮಗಳನ್ನು ಕುರಿತು ಕೆಆರ್ ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಪಿಬಿ ಮಂಚನಹಳ್ಳಿಯ ಕೃಷಿಕ ಎಂಪಿ ನರಸಿಂಹೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ಇನ್ನಿಲ್ಲಾ ಭಯ ಇನ್ನಿಲ್ಲಾ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನ ಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮೈಸೂರು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರುವಿನಿಂದ ಸಾಧಾರಣ ಮಳೆ ಬರುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 27-29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್. ಬೆಳಗಿನ ಗಾಳಿಯ ತೇವಾಂಶ ಶೇಕಡ 93-95%, ಮಧ್ಯಾಹ್ನದ ತೇವಾಂಶ ಶೇಕಡ 55-57 ಮತ್ತು ಗಾಳಿಯು ಗಂಟೆಗೆ ಸರಾಸರಿ 1-3 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ದೀರ್ಘಾವಧಿ ಹವಾಮಾನ ಮುನ್ಸೂಚನೆಯ ಪ್ರಕಾರ ಇದೇ ತಿಂಗಳ 21ರವರೆಗೆ ಸರಾಸರಿಗಿಂತ ಕಡಿಮೆ ಮಳೆಯಾಗುವ ಸಂಭವವಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಭತ್ತದ ಕಟಾವಿನ ನಂತರ ಗದ್ದೆಗಳಲ್ಲಿ ಉಳಿದಿರುವ ತೇವಾಂಶ ಉಪಯೋಗಿಸಿಕೊಂಡು ಉಳುಮೆ ಮಾಡುವುದರ ಮೂಲಕ ಕಳೆ ಹಾಗೂ ಮುಂದಿನ ಬೆಳೆಗೆ ತಗಲುವ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಬೆಳೆಗಳನ್ನು ಕಟಾವು ಮಾಡಿದ ನಂತರ ಬೆಳೆಯ ಉಳಿಕೆಗಳನ್ನು ಸುಡಬಾರದು, ಅವುಗಳನ್ನು ಕೂಡಿ ಹಾಕಿ ಎರೆಗೊಬ್ಬರ ಅಥವಾ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು. ಶುಂಠಿಯಲ್ಲಿ ಗೆಡ್ಡೆ ಕೊಳೆ ರೋಗ ಕಂಡುಬಂದಿದ್ದಲ್ಲಿ ರೋಗಕ್ಕೆ ತುತ್ತಾದ ಗಿಡಗಳ ಎಲೆಗಳ ತುದಿ ಭಾಗವು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಅವು ಹಳದಿಯಾಗುತ್ತವೆ. ಆಮೇಲೆ ಗಿಡಗಳು ಬಾಡಿ ಒಣಗುತ್ತವೆ. ಗಿಡದ ಬುಡ ಭಾಗವು ತೇವಾಂಶಯುಕ್ತ ಕಂದು ಬಣ್ಣದಿಂದ ಕೂಡಿ ಮೃದುಗೊಂಡು ತದನಂತರ ಕೊಳೆಯುತ್ತದೆ. ಶುಂಠಿಗಡ್ಡೆಯ ಕೊಳೆ ರೋಗ ನಿಯಂತ್ರಣಕ್ಕಾಗಿ ನೀರು ನಿಂತ ಪ್ರದೇಶದಲ್ಲಿನ ನೀರನ್ನು ಬಸಿಗಾಲುವೆ ಮುಖಾಂತರ ಹೊರಗೆ ಹಾಕಬೇಕು. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಮೆಟಲಾಕ್ಸಿಲ್ ಮತ್ತು ಮ್ಯಾಕೋಜೆ ದ್ರಾವಣದಿಂದ ರೋಗ ತಗುಲಿದ ಬುಡಭಾಗವನ್ನು ನೆನೆಸಬೇಕು. ಒಂದು ವೇಳೆ ಗಡ್ಡೆಯು ಸಂಪೂರ್ಣ ಹಾಳಾಗಿದ್ದರೆ ಅಂತಹ ಗಡ್ಡೆಯನ್ನು ಕಿತ್ತು ಹಾಕಬೇಕು. ಟೊಮ್ಯಾಟೋದಲ್ಲಿ ತಡವಾಗಿ ಬರುವ ಅಂಗಮಾರಿ ರೋಗ ಕಂಡುಬಂದಿದ್ದಲ್ಲಿ ಎಲೆಗಳ ಕೆಳಭಾಗದಲ್ಲಿ ಬಿಳಿ ಅಥವಾ ಬೂದು ಬಣ್ಣದ ಶಿಲೀಂಧ್ರವು ಕಾಣಿಸುತ್ತದೆ. ರೋಗ ಉಲ್ಬಣಗೊಂಡಾಗ ಗಿಡ ಪೂರ್ತಿ ಒಣಗುತ್ತದೆ. ಇದರ ಹತೋಟಿಗಾಗಿ ಶಿಲೀಂಧ್ರ ನಾಶಕಗಳಾದ 2.5 ಗ್ರಾಂ ಕ್ಯಾಪ್ಟನ್ 50 WP ಅಥವಾ 2.5 ಗ್ರಾಂ ಕ್ಯಾಪ್ಟನ್ 75 WP ಅಥವಾ 2.5 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಶೇ 50 WP ಅನ್ನು ಸಿಂಪಡಿಸಬೇಕು. ಪ್ರತಿ ಎಕರೆಗೆ 300 ಲೀಟರ್ ಸಿಂಪರಣಾ ದ್ರಾವಣ ಬೇಕಾಗುತ್ತದೆ. ಮುಸುಕಿನ ಜೋಳದಲ್ಲಿ ಸೈನಿಕ ಹುಳು ಕಂಡುಬಂದಿದ್ದು ಕಡಿಮೆ ಹಾನಿ ಇದ್ದಲ್ಲಿ ಎಮಾಮೆಕ್ಟಿನ್ ಬೆಂಜೋಯೇಟ್ ಶೇ 5 SG ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ 0.4 ಗ್ರಾಂ ಅಷ್ಟು ಬೆರೆಸಿ ಗಿಡಗಳ ಸುಳಿಗೆ ಸಿಂಪಡಿಸಬೇಕು. 1 ಎಕರೆಗೆ 80 ಗ್ರಾಂ ಔಷಧ ಬೇಕಾಗುತ್ತದೆ. ಹೆಚ್ಚು ಹಾನಿ ಕಂಡುಬಂದಲ್ಲಿ ಶಿಫಾರಸು ಮಾಡಲಾದ ಯಾವುದೇ ಕೀಟನಾಶಕಗಳನ್ನು ಗಿಡಗಳ ಸುಳಿಗೆ ಸಿಂಪಡಿಸಬೇಕು. ಅಂದರೆ ಕ್ಲೋರಂಟ್ರಾ ನಿಲಿಪ್ರೋಲ್ 18.5 SC, ಸ್ಪಿನೆಟೋರಂ 11.7 SC ಅಥವಾ ನೊವಾಲುರಾನ್ ಮತ್ತು ಎಮಾ